ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಈಗ ಸಮಯ 5:30:14. ನಮ್ಮ ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭ ಮಾಡುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆ ವಿದ್ಯಾ ಮಾಡುವ ನಮಸ್ಕಾರಗಳು ಮತ್ತು ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕ ಸ್ವಾಗತ. ನಮ್ಮ ಈ ಸಂಜೆಯ ಕಾರ್ಯಕ್ರಮವನ್ನು ಕೃಷಿ ರಂಗದೊಂದಿಗೆ ಆರಂಭ ಮಾಡುತ್ತಿದ್ದೇವೆ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾಂಸದ ಕೋಳಿ ಸಾಕಾಣಿಕೆ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಜಯನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಕೋವಿಡ್-19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ 94%ಕ್ಕಿಂತ ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. ಕೋವಿಡ್-19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ. ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. ಕೋವಿಡ್-19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 1044ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಶ್ರೋತೃಗಳೇ, ದುಡಿಮೆಯ ಹಿರಿಮೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ 14 ಮಂಗಳವಾರ ರಾತ್ರಿ 9:00-10:00 ನರೇಗಾ ಯೋಜನೆಯ ವಿವಿಧ ಸೌಲಭ್ಯಗಳನ್ನು ಕುರಿತಂತೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಡಯಲ್ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ ಸಂಖ್ಯೆ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ನೇರ ಫೋನ್ಇನ್ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ದುಡಿಮೆಯ ಹಿರಿಮೆ ನರೇಗಾ ಯೋಜನೆಯ ವಿವಿಧ ಚಟುವಟಿಕೆಗಳನ್ನು ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ದುಡಿಮೆಯ ಹಿರಿಮೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ದುಡಿಮೆಯ ಹಿರಿಮೆ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಮಾಂಸದ ಕೋಳಿ ಸಾಕಾಣಿಕೆ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಜಯನಾಯಕ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾ ಜಯನಾಯಕ್ ಅವರೇ. ನಮಸ್ಕಾರ. ಕೋಳಿ ಸಾಕಾಣಿಕೆ ನಮ್ಮ ರೈತ ಬಾಂಧವರ ಒಂದು ಮುಖ್ಯವಾದ ಕಸಬು ಅಂತ ಹೇಳ್ಬೋದು. ಖಂಡಿತ. ಸಾಮಾನ್ಯವಾಗಿ ಅವರು ಕೃಷಿ ಜೊತೆಗೆ ಸಣ್ಣ ಪ್ರಮಾಣದಲ್ಲಿ ಈ ನಾಟಿ ಕೋಳಿಗಳ ಒಂದು ಸಾಕಾಣಿಕೆಯನ್ನು ಮಾಡ್ತಾರೆ. ಆದರೆ ಇತ್ತೀಚೆಗೆ ನಮ್ಮ ವಿದ್ಯಾವಂತ ನಿರುದ್ಯೋಗಿಗಳು, ಯುವಕರು ಈ ಕೋಳಿ ಸಾಕಾಣಿಕೆಯನ್ನ ಒಂದು ವಾಣಿಜ್ಯ ಮಟ್ಟದಲ್ಲೇ ಮಾಡ್ತಾ ಇದ್ದಾರೆ. ಖಂಡಿತ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಸುಲಭವಾಗಿ ಮಾಡುವಂತದ್ದು ಅಂದ್ರೆ ಈ ಮಾಂಸದ ಕೋಳಿ ಸಾಕಾಣಿಕೆ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ವಿಶೇಷವಾಗಿ ಈ ಮಾಂಸದ ಕೋಳಿಗಳ ಸಾಕಾಣಿಕೆ, ಅದರಲ್ಲೂ ಈ ಬ್ರಾಯ್ಲರ್ಸ್ ಅಂತಾರಲ್ಲ, ಆ ಒಂದು ಸಾಕಾಣಿಕೆ ಬಗ್ಗೆನೇ ಮಾಹಿತಿಯನ್ನ ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಎಲ್ಲರಿಗೂ ಒಂದು ಕುತೂಹಲ ಬರುತ್ತೆ, ಈ ಮಾಂಸದ ಕೋಳಿಗಳಿಗೂ ಮೊಟ್ಟೆ ಕೋಳಿಗಳಿಗೂ ಏನು ವ್ಯತ್ಯಾಸ ಅಂತಂದು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮಾಂಸದ ಕೋಳಿಗಳು ನಾವು ಸಾಕ್ತಕ್ಕಂತ ಒಂದು ವಿಧಾನವೂ ಒಂದು ಹೌದು, ಮತ್ತೆ ಮೊಟ್ಟೆ ಕೋಳಿ ಅದನ್ನು ಸಹ ಸಾಕ್ತಕ್ಕಂತ ವಿಧಾನವೂ ಸಹ ಹೌದು. ಮಾಂಸದ ಕೋಳಿಯನ್ನ ನಾವು ಯಾವುದಕ್ಕೆ ಸಾಕ್ತೀವಿ ಅನ್ನೋದರ ಮೇಲೆ, ಅದು ಮಾಂಸದ ಕೋಳಿ ಅನ್ನೋದ್ರದ್ದು ಉಪಯೋಗದ ಮೇಲೆ, ಅಂದ್ರೆ 42 ದಿನ ಸಾಕ್ಬಿಟ್ಟು ನಾವು ಮಾಂಸವಾಗಿ ಮಾರ್ಪಟ್ಟಾಗ ಅದನ್ನ ನಾವು ಮಾರುಕಟ್ಟೆಗೆ ಮತ್ತೆ ಮಾರಾಟಕ್ಕೆ ಬಳಸ್ಕೊಂಡಾಗ ಅದನ್ನ ನಾವು ಮಾಂಸದ ಕೋಳಿ ಅಂತ ಹೇಳ್ತೀವಿ ಅಥವಾ ಬ್ರಾಯ್ಲರ್ ಕೋಳಿ ಅಂತ ಹೇಳ್ತೀವಿ. ಅದರ ಸಾಕಣೆ ಅವಧಿ ತುಂಬಾ ಕಡಿಮೆ. ಇದು ಮಾಂಸದ ಕೋಳಿಗೆ ಇರತಕ್ಕಂತ ಒಂದು ವಿಶಿಷ್ಟ ಗುಣ, ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಕೊಡತಕ್ಕಂತ ಒಂದು ವಿಶಿಷ್ಟ ಗುಣ. ಅದೇ ರೀತಿ ಮೊಟ್ಟೆ ಕೋಳಿಯನ್ನು ನಾವು ಸಾಕ್ಲಿಕ್ಕೆ ಹೋದಾಗ ಅದು ದಿನದ ಮರಿ ತಗೊಂಡ್ಬರ್ತೀವಿ, ಮತ್ತೆ ಅದನ್ನ ಹೆಚ್ಚು ಕಡಿಮೆ 6 ತಿಂಗಳವರೆಗೆ ಕನಿಷ್ಠ 5 ತಿಂಗಳವರೆಗೂ ನಾವು ಅದನ್ನ ಸಾಕಿ ನಂತರ ನಾವು ಅದರಿಂದ ಪ್ರತಿಫಲವನ್ನು ಮೊಟ್ಟೆ ರೂಪದಲ್ಲಿ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಮೊಟ್ಟೆ ರೂಪದಲ್ಲಿ ಪಡ್ಕೊಂಡಾಗ ಅದನ್ನ ನಾವು ಏನು ಆದಾಯ ಅಂತ ತಗೊಂತೀವೋ ಅದು ನಾವು ಮೊಟ್ಟೆ ಕೋಳಿ ಸಾಕಣೆ ಅನ್ನೋ ವಿಧಾನ, ಅದು ಮೊಟ್ಟೆ ಕೋಳಿ ಅಂತ ನಾವು ಅದನ್ನ ವಿಂಗಡಿಸ್ತೀವಿ. ಅಂದ್ರೆ ಮೊಟ್ಟೆ ಕೋಳಿ ಸಾಕಾಣಿಕೆಯಲ್ಲಿ ನಾವು ಹಾಕಿದಂತ ಬಂಡವಾಳಕ್ಕೆ ಪ್ರತಿಫಲವನ್ನ ಬೇಗ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಹೌದು, ನಾವು 5 ತಿಂಗಳವರೆಗೂ ನಾವು ಪ್ರತಿಫಲವನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ದೀರ್ಘ ಯೋಜನೆ ಅಂದ್ರೆ ದೀರ್ಘಕಾಲದ ಯೋಜನೆಯನ್ನ ನಾವು ಅದರಲ್ಲಿ ನಮ್ಮ ಬಂಡವಾಳವನ್ನು ತೊಡಗಿಸ್ಕೊಂಡು ಖರ್ಚು ವೆಚ್ಚಗಳನ್ನ ಸರಿತೂಗಿಸ್ಕೊಂಡು ಅದರ ನಂತರ ನಾವು ಲಾಭ ಪಡಿತೀವಿ ಅಂದಾಗ ಪ್ರತಿದಿನದ ನಮ್ಮ ಆದಾಯ ಅದು ಮೊಟ್ಟೆ ಕೋಳಿಯಿಂದ. ಆದ್ರೆ ಮಾಂಸದ ಕೋಳಿಯಲ್ಲಿ 2 ತಿಂಗಳಲ್ಲಿ ಮಾಂಸದ ಕೋಳಿಯಲ್ಲಿ ನಾವು ಸರಾಸರಿ 2 ತಿಂಗಳಲ್ಲಿ ನಾವು ಆದಾಯವನ್ನು ಪಡ್ಕೋಬಹುದು. ಮುಖ್ಯವಾಗಿ ಈಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ರೈತ ಬಾಂಧವರು ಈ ಮೊಟ್ಟೆ ಕೋಳಿ ಸಾಕಾಣಿಕೆಯನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಯಾವ ರೀತಿ ತಯಾರಿಕೆಗಳನ್ನ ಅವರು ಮಾಡ್ಕೋಬೇಕಾಗತ್ತೆ, ಏನೇನು ಸೌಲಭ್ಯಗಳು ಇರಬೇಕಾಗತ್ತೆ ಅವರಿಗೆ? ಮೊಟ್ಟೆ ಕೋಳಿಗಿಂತ ನಾವು ಇವತ್ತು ಮಾಂಸದ ಕೋಳಿ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದೀವಿ, ಹಾಗಾಗಿ ಮಾಂಸದ ಕೋಳಿ ಬಗ್ಗೆ ನಾವು ಹೆಚ್ಚಿನ ಒತ್ತನ್ನು ಕೊಡುವ. ಈ ಮಾಂಸದ ಕೋಳಿ ಸಾಕಬೇಕು ಅಂದಾಗ ಮೊಟ್ಟ ಮೊದಲನೇದಾಗಿ ಅವರಿಗೆ ಒಂದು ಸುಸಜ್ಜಿತವಾದ ಒಂದು ಕೊಠಡಿ ಇರಬೇಕಾಗ್ತದೆ, ಅಂದ್ರೆ ಶೆಡ್ ಅಂತೇವೇನೆ ಹೇಳ್ತೀವಿ, ಆ ಸುಸಜ್ಜಿತವಾದ ಕೊಠಡಿ ಇರಬೇಕಾಗುತ್ತೆ. ಅದರಲ್ಲೂ ಮತ್ತೆ ಆ ಕೊಠಡಿ ಅಂತ ಬಂದಾಗ ನಾವು ಯಾವ ಉದ್ದೇಶಕ್ಕೆ ಸಾಕ್ತಾ ಇದೀವಿ ನಾವು, ಅಂದ್ರೆ ವಾಣಿಜ್ಯಕರಣಿಕವಾಗಿ ಸಾಕ್ತಾ ಇದೀವ ಅಥವಾ ನಾವು ಸ್ಥಳೀಯ ಮಾರುಕಟ್ಟೆಗೆ ಅಥವಾ ಒಂದು ಚಿಕ್ಕ ಪ್ರಮಾಣದಲ್ಲಿ ಸಾಕ್ತಾ ಇದೀವ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಈ ಚಿಕ್ಕ ಪ್ರಮಾಣದಲ್ಲಿ ಅಥವಾ ಸ್ಥಳೀಯವಾಗಿ ನಾವು ಸಾಕ್ತಾ ಇದೀವಿ ಅಂದಾಗ ಇರತಕ್ಕಂತ ಒಂದು ವ್ಯವಸ್ಥೆನಲ್ಲೇ ಅಥವಾ ಇರತಕ್ಕಂತ ಒಂದು ನಮ್ಮ ಕೋಣೆಗಳಾಗಿರ್ಬೋದು ಅದರಲ್ಲಿ ಸಾಕ್ಲಿಕ್ಕೆ ನಮ್ಗೆ ತೊಂದರೆ ಇಲ್ಲ. ಆದ್ರೆ ವಾಣಿಜ್ಯಕರಣವಾಗಿ ಕಮರ್ಷಿಯಲ್ ಆಗಿ ಸಾಕ್ತೀವಿ ಅಂತ ಅಂದಾಗ ಅದರಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂತ ಉದ್ದ ಮತ್ತೆ ಅಗಲ ಮತ್ತೆ ಎತ್ತರ ಇದೆಲ್ಲ ಇರುತ್ತೆ, ಮತ್ತೆ ಪೂರ್ವ ಪಶ್ಚಿಮವಾಗಿ ಅದು ನಾವು ಶೆಡ್ ಅನ್ನ ಕಟ್ಟಬೇಕು. ಆ ರೀತಿ ಶೆಡ್ ಅನ್ನ ಕಟ್ಕೊಂಡು ಒಂದು ಬ್ರಾಯ್ಲರ್ ಕೋಳಿ ಸಾಕಬೇಕು ಅಂದ್ರೆ 1 ಸ್ಕ್ವೇರ್ ಫೀಟ್ ಜಾಗ ಬೇಕಾಗುತ್ತೆ, 1 ಚದರಡಿ. ಹೌದು, 1 ಚದರ ಅಡಿ. ಆ 1 ಚದರ ಅಡಿಗೆ ನಾವು ಎಷ್ಟು ಕೋಳಿ ಸಾಕ್ತಾ ಇದೀವಿ, 1,000 ಕೋಳಿ ಸಾಕ್ತಾ ಇದೀವಿ ಅಂದ್ರೆ 5,000 ಚದರ ಅಡಿಯ ಒಂದು ಶೆಡ್ ಅನ್ನು ಮಾಡಿಕೊಂಡು ನಾವು ಅಲ್ಲಿಂದ ನಂತರ ಶೆಡ್ ಆದ ನಂತರ ಅದಕ್ಕೆ ಬೇಕಾಗಿರ್ತಕ್ಕಂತ ಉಪಕರಣಗಳು ಅಂದ್ರೆ ಈ ಮೇವುಣುಕೆಗಳು ಅಂತೀವಿ, ಆಹಾರ ತಿನ್ನಲಿಕ್ಕೆ ಮತ್ತೆ ನೀರುಣುಕೆಗಳು ಅಂದ್ರೆ ನೀರು ಕುಡಿಲಿಕ್ಕೆ, 2-3 ಹಂತದಲ್ಲಿ ನಾವು ಅದನ್ನ ಮೊದಲೇನೆ ನಾವು ಅದನ್ನ ಖರೀದಿ ಮಾಡಿ ಇಟ್ಕೋಬೇಕಾಗುತ್ತೆ. ಆ ಖರೀದಿ ಮಾಡಿ ಇಟ್ಕೊಂಡು ನಂತರ ನಾವು ಕೋಳಿ ಬರೋಕ್ಕಿಂತ ಮುಂಚೆ ಕೆಲವು ಮುಂಜಾಗ್ರತ ಕ್ರಮಗಳನ್ನು ತಗೋಬೇಕು. ಆ ಮುಂಜಾಗ್ರತ ಕ್ರಮಗಳನ್ನು ತಗೊಂಡ ನಂತರ ನಾವು ಕೋಳಿ ಸಾಕಾಣಲಿಕ್ಕೆ ಪ್ರಾರಂಭ ಮಾಡಬೇಕು. ಅಂದ್ರೆ ಏನು ಮುಂಜಾಗ್ರತಾ ಕ್ರಮಗಳು? ಈಗ ಮುಂಜಾಗ್ರತಾ ಕ್ರಮ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಅದು ನಾವು ಏನ್ ಶೆಡ್ ಅಂತೀವಿ ಆ ಶೆಡ್ ಅಲ್ಲಿ ನಾವು ಈ ಡಿಸ್ಇನ್ಫೆಕ್ಟೆಂಟ್ ಅಂತ ಏನಂತೀವಿ ಸೋಂಕು ನಿವಾರಕ ಔಷಧಿಗಳಿಂದ ಸಿಂಪಡಿಸಿ ನಂತರ ಸಾಧ್ಯವಾದ್ರೆ ಸುಣ್ಣ ಇದ್ರೆ ಆ ಸುಣ್ಣದಿಂದನೂ ಸಹ ನಾವು ಆ ಮನೆಯನ್ನ ಸಿಂಪಡಿಸಿ ನಂತರ 1 ಚದರ ಏನು ಮನೆ ಅಂತೀವಿ ಆ ಮನೆಯ ಮಧ್ಯಭಾಗದಲ್ಲಿ ನಾವು ಎಷ್ಟು ಕೋಳಿ ಸಾಕ್ತೀವಿ ಅನ್ನೋದ್ರ ಮೇಲೆ ಮಧ್ಯದಲ್ಲಿ ನಾವು ಶಾಖ ಕೊಡತಕ್ಕಂತ ವ್ಯವಸ್ಥೆ ಮಾಡ್ಕೋಬೇಕು. ಆ ಶಾಖ ಕೊಡತಕ್ಕಂತ ವ್ಯವಸ್ಥೆ 24 ಗಂಟೆ ಕನಿಷ್ಠ 12 ಗಂಟೆ ಮುಂಚಿತವಾಗಿ ನಾವು ಆ ಶಾಖ ಕೊಡತಕ್ಕಂತ ಸಾಧನಗಳನ್ನ ನಾವು ಆನ್ ಮಾಡಿಟ್ಟಿರ್ಬೇಕು. ಅಂದ್ರೆ ಆ ಕೊಠಡಿಯಲ್ಲಿ ಶಾಖ ಪಸರಿಸಿರ್ಬೇಕು. ಆ ಶಾಖ ಕೋಳಿಗಳು ಬಂದಾಗ ಆ ಶಾಖ ಅವಕ್ಕೆ ಸಿಗುವಂತಿರ್ಬೇಕು, ವರ್ಗಾವಣೆ ಆಗ್ಬೇಕು, ಸಿಗುವಂತ ಇರಬೇಕು. ಅಂದ್ರೆ ಒಂದು ಈ ಮಾಂಸದ ಕೋಳಿಗಳಿಗೆ ಬೆಚ್ಚನೆ ವಾತಾವರಣಕ್ಕೂ ಆ ಬೆಚ್ಚನೆ ವಾತಾವರಣ ಯಾವ ರೀತಿ ಸಿಗುತ್ತೆ ಅಂತಂದ್ರೆ ಮೊದಲನೇದಾಗಿ ಈ ನೆಲ ಅಂತೀವಲ್ಲ ಶೆಡ್ಡಿನ ನೆಲ, ಅದ್ರ ಮೇಲೆ ನಾವು ಈ ಸಾಮಾನ್ಯವಾಗಿ ಭತ್ತದ ಹೊಟ್ಟು ಅಂದ್ರೆ ನೆಲ್ ಹೊಟ್ಟು ಅಂತೀವಿ ಭತ್ತದ ಹೊಟ್ಟು, ಆ ಭತ್ತದ ಹೊಟ್ಟನ್ನು ಹಾಕ್ಬಿಟ್ಟು ಅದರ ಮೇಲೆ ಒಂದು ಹಳೆಯ ಪತ್ರಿಕೆಗಳನ್ನ ಅದನ್ನ ಹರಡಿ ಹಳೆಯ ಕಾಗದಗಳನ್ನ ಅಲ್ಲ ಹೌದು ಅದನ್ನ ಚೌಕಾಕಾರವಾಗಿ ಹರಡಿ ಆ ಚೌಕಾಕಾರದ ಸುತ್ತನೂ ಬ್ರೂಡರ್ ಗಾರ್ಡ್ ಅಂತೀವಿ ನಾವು, ಅಂದ್ರೆ ತಡೆ ಬ್ರೂಡರ್ ತಡೆ ಅಂತ. ಆ ಬ್ರೂಡರ್ ತಡೆನ ರಟ್ಟಿನದ್ರದ್ದು ಆಗ್ಬೋದು ಅಥವಾ ತಗಡಿನದ್ರದ್ದು ಆಗ್ಬಹುದು. ಯಾಕೆಂದ್ರೆ ಈ ಕೋಳಿ ಮರಿಗಳು ಆ ಶಾಖದಿಂದ ದೂರ ಹೋಗದೆ ಇರೋ ಹಾಗೆ ತಡಿಲಿಕ್ಕೆ ಅದೊಂದು ತಡೆಯನ್ನ ಕೊಟ್ಬಿಟ್ಟು ನಾವು ಆ ಶಾಖನ ನಾವು ಅದರಲ್ಲಿ ಕೇಂದ್ರೀಕೃತವಾಗಿ ಇರೋ ಹಾಗೆ ನೋಡ್ಕೋಬೇಕಾಗ್ತದೆ. ಇದು ಸಾಧಾರಣವಾಗಿ ಒಂದು ಕೋಳಿ ಮರಿಗೆ ಒಂದು ಚದರ ಅಡಿ ಬೇಕಾಗುತ್ತೆ. ಒಂದು ಒಂದು ಕೋಳಿ ಮರಿಗೆ ಚದರ ಅಡಿ ಬೇಕಾಗೋದಿಲ್ಲ, ಆದ್ರೆ ಅವು ಹಂತ ಹಂತವಾಗಿ ಅಂದ್ರೆ ಮೊದಲ ಮೂರರಿಂದ ನಾಲ್ಕು ವಾರದವರೆಗೂ ಅರ್ಧ ಚದರ ಅಡಿ ಇದ್ರೆ ಸಾಕಾಗುತ್ತೆ. ಆದ್ರೆ ಬೆಳವಣಿಗೆ ಆದ ನಂತರ ಒಂದು ಚದರ ಅಡಿ ಬೇಕಾಗುತ್ತೆ. ಅಂದ್ರೆ ನಾವು ಮಾರಾಟ ಮಾಡುವ ಹಂತಕ್ಕೆ ಒಂದು ಚದರ ಅಡಿ ಬೇಕಾಗುತ್ತೆ. ಅಂದ್ರೆ ಸಾಧಾರಣವಾಗಿ ನಾವು ಎಷ್ಟು ಕೋಳಿ ಮರಿಗಳನ್ನ ತಂದು ಸಾಕಾಣಿಕೆ ಮಾಡ್ತೀವಿ ಅದರಾದ್ಮೇಲೆ ನಾವು ಇದರಲ್ಲಿ ಎರಡು ವಿಧಾನದಲ್ಲಿ ಸಾಕಬಹುದು. ಒಂದನೇ ವಿಧಾನ, ನಾವು ತಂದಂತ ಮರಿಗಳು ಯಾವ ಶೆಡ್ ಅಲ್ಲಿ ಸಾಕ್ತಾ ಇದೀವಿ ಅಥವಾ ಯಾವ ಮನೆಯಲ್ಲಿ ಸಾಕ್ತಾ ಇದೀವಿ ಅಲ್ಲೇ ಸಾಕ್ಬಿಟ್ಟು, ಅಂದ್ರೆ ಈ ಬ್ರೂಡಿಂಗ್ ಅಂತ ಏನು ಶಾಖ ಕೊಡೋದ್ರಿಂದ ಹಿಡಿದು ಅವ್ರು ಮಾರಾಟ ಆಗೋವರೆಗೂ ಅಲ್ಲೇ ಇರುವ ಹಾಗಿದ್ರೆ ಒಂದು ಚದರ ಅಡಿ ಬೇಕಾಗ್ತದೆ. ಅದಲ್ದೇನೆ ಇನ್ನೊಂದು ರೀತಿ ಸಾಕ್ಬಹುದು, ಅಂದ್ರೆ ನಾವು ಶಾಖ ಕೊಡ್ತಕ್ಕಂತ ಒಂದು ಕೊಠಡಿನೇ ಪ್ರತ್ಯೇಕ, ಹೌದು, ಒಂದು 20 ದಿವಸದವರೆಗೂ ಮಾತ್ರ ಶಾಖ ಕೊಡೋ ಹಾಗೆ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿವರೆಗೆ ಮಾತ್ರ ಒಂದು ಮನೆಯಲ್ಲಿ ಸಾಕ್ಬಿಟ್ಟು ನಂತರ ಬೆಳವಣಿಗೆ ಹಂತದಲ್ಲಿ ಬೇರೆ ಮನೆಗೆ ನಾವು ಶಿಫ್ಟ್ ಮಾಡ್ತಿದೀವಿ ಅಥವಾ ವರ್ಗಾವಣೆ ಮಾಡ್ತಿದೀವಿ ಅಂದಾಗ ಅರ್ಧ ಚದರಡಿ ಇದ್ರೆ ಸಾಕು ಮೊದಲ 2-3 ವಾರ. ನಂತರದಲ್ಲಿ ಮತ್ತೆ ಅಲ್ಲಿ ಹೋದ ತಕ್ಷಣ ಆ ಮರಿಗಳಿಗೆ, ಅಂದ್ರೆ ಶಿಫ್ಟ್ ಮಾಡಿರ್ತಕ್ಕಂತ ಮರಿಗಳಿಗೆ, ವರ್ಗಾವಣೆ ಮಾಡಿರ್ತಕ್ಕಂತ ಮರಿಗಳಿಗೆ ಅಲ್ಲಿ ಒಂದು ಚದರ ಅಡಿ ಬೇಕಾಗ್ತದೆ. ಅಂದ್ರೆ ಈ ಎರಡು ವಿಧಾನಗಳಲ್ಲಿ ಯಾವ್ದು ಒಳ್ಳೇದು ಅಂತ ತಾವು ತಜ್ಞರಾಗಿ? ಇದರಲ್ಲಿ ತಂದಿರ್ತಕ್ಕಂತ ಕೋಳಿಗಳನ್ನು ಅದೇ ಮನೆಯಲ್ಲಿ ಕೊನೆ ಹಂತದವರೆಗೂ ಸಾಕೋದ್ರಲ್ಲಿ ತುಂಬಾನೇ ಅನುಕೂಲ ಇದೆ. ಅದ್ರ ಜೊತೆಗೆ ರೋಗ ರುಜಿನಗಳು ಜಾಸ್ತಿ ಹರಡುವುದಿಲ್ಲ ಮತ್ತೆ ಜಾಸ್ತಿ ತಟ್ಟುವುದಿಲ್ಲ. ಒಂದ್ ವೇಳೆ ಇವರು ಪ್ರತ್ಯೇಕವಾದ ಕೊಠಡಿಯನ್ನ ಈ ಒಂದು ಸಣ್ಣ ಮರಿಗಳಿಗೆ ಮಾಡಿಕೊಂಡಿದ್ರೆ ಅದು ಸಮೀಪದಲ್ಲೇ ಇದ್ರೆ ಒಳ್ಳೇದು ಅಂತೀರಿ? ತುಂಬಾ ಸಮೀಪದಲ್ಲಿದ್ರೆ ತುಂಬಾನೇ ಒಳ್ಳೇದು. ಈ ಬೆಳೆದಂತ ಕೋಳಿಗಳನ್ನ ನಾವು ಸಾಕಾಣಿಕೆ ಮಾಡುವಂತ ಕೊಠಡಿ ಸಮೀಪದಲ್ಲೇ ಇದ್ರೆ ಒಳ್ಳೇದು. ಎರಡೂ ಒಟ್ಟೊಟ್ಟಿಗೆ ಸಾಕಬೇಕು ಅಂದಾಗ ಜೊತೆ ಜೊತೆಯಾಗಿ ಸಾಕ್ತಿವಿ ಅಂತಂದಾಗ ಯಂತ್ರ ಇರಲೇಬೇಕು. ನಾವು ಅದೇ ಕೋಳಿಗಳನ್ನೇ ವರ್ಗಾವಣೆ ಮಾಡಿಕೊಂಡು ಒಂದೇ ಸರಿ ಸಾಕ್ತಿವಿ ಅಂತಂದ್ರೆ ಬೇಕಾಗೋದಿಲ್ಲ. ಎರಡೂ ಎರಡೂ ನಾವು ಒಟ್ಟಿಗೆ ಸಾಕ್ತಿವಿ ಅಂದ ಬೆಳವಣಿಗೆ ಕೋಳಿಗಳನ್ನು ಮತ್ತೆ ಶಾಖ ಕೊಡ್ತಕ್ಕಂತ ಕೋಳಿಗಳನ್ನು ಸ್ವಲ್ಪ ಅಂತರನ ಕಾಪಾಡೋ, ಎಷ್ಟು ಜಾಸ್ತಿ ಅಂತರ ಕಾಪಾಡ್ತೀವಿ ಅಷ್ಟು ಒಳ್ಳೆಯದು. ಅಂದ್ರೆ ರೋಗಗಳು ಹರಡುವಂತ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ, ಹಾಗೆ ಇದು ಮುಖ್ಯವಾದ ಒಂದು ಹಂತ, ಮುಖ್ಯವಾದ ಅಂಶ ಇದು. ಅಂದ್ರೆ ಶಾಖದ ಒಂದು ಹಂತದಲ್ಲಿ ಎಷ್ಟು ದಿನ ಇರ್ತವ? ಕನಿಷ್ಠ 10 ದಿವಸದಿಂದ 3 ವಾರದವರೆಗೂ ನಾವು ಶಾಖನ ಕೊಡಬೇಕಾಗ್ತದೆ. ಆ ಶಾಖನ ನಾವು ಹಂತ ಹಂತವಾಗಿ ಕಡಿಮೆ ಮಾಡ್ಕೊಂತಾನು ಬರ್ಬೇಕಾಗ್ತದೆ ಒಂದು. ಜೊತೆಗೆ ವಾತಾವರಣದಲ್ಲಿ, ಅಂದ್ರೆ ಈಗ ಉದಾಹರಣೆಗೆ ನಮ್ಮ ವಾತಾವರಣ ನೋಡಿದಾಗ ಏನಂತೀವಿ ನಾವು, ಬೇಸಿಗೆಗಾಲ, ಚಳಿಗಾಲ ಮತ್ತೆ ಮಳೆಗಾಲ ಅಂತೀವಿ. ಈ ಮಳೆಗಾಲ ಮತ್ತೆ ಚಳಿಗಾಲದಲ್ಲಿ ಸ್ವಲ್ಪ ಶಾಖ ಜಾಸ್ತಿ ಇರಬೇಕಾಗ್ತದೆ, ಬೇಸಿಗೆಕಾಲದಲ್ಲಿ ಶಾಖ ಕಡಿಮೆ ಇರಬೇಕಾಗ್ತದೆ. ಆದ್ರೆ ಇವನ್ನ ನಾವು ನಿರ್ಧರಿಸೋದು ಹೇಗೆ ಅಂತಂದ್ರೆ, ಅದರಲ್ಲಿ ನಾವು ಟೆಂಪರೇಚರ್ ಕೆಲವು ರೈತರು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಥರ್ಮೋಮೀಟರ್ ಮೂಲಕ ನೋಡಬಹುದು ಅಥವಾ ನೋಡದೇನು ಇರಬಹುದು. ಆದ್ರೆ ಕೋಳಿಗಳ ಒಂದು ಏನು ನಾವು ಓಡಾಟ ಮತ್ತೆ ಅವು ನೋಡ್ತಕ್ಕಂತ ಒಂದು ವಿವಿಧ ಪದ್ಧತಿ ಮೂಲಕ ಅವು ಬೆಳವಣಿಗೆ ಅಥವಾ ಅವು ಕನ್ನಡದಲ್ಲಿ ನೋಟದಲ್ಲೇ ಗೊತ್ತಾಗುತ್ತೆ ಅವು ಯಾವ ರೀತಿ ಬಿಹೇವ್ ಮಾಡ್ತಿದ್ದಾವೆ, ಅಂದ್ರೆ ನಡವಳಿಕೆ ಯಾವುದೇ ರೀತಿ ಇದೆ, ಶಾಖದಿಂದ ದೂರ ಹೋಗ್ತಾ ಇದೆಯಾ, ಶಾಖಕ್ಕೆ ಹತ್ತಿರ ಬರ್ತಾ ಇದೆಯಾ ಅನ್ನೋದ್ರ ಮೇಲೆ ನಾವು ಶಾಖನ ಜಾಸ್ತಿ ಅಥವಾ ಕಡಿಮೆ ಮಾಡತಕ್ಕಂತ ಒಂದು ವ್ಯವಧಾನ ರೈತರು ಕಲ್ತ್ಕೋಬೇಕಾಗುತ್ತೆ. ಇದು ಶಾಖದ ಒಂದು ಹಂತ, ಇದು ಒಂದು ಶಾಖದ ಹಂತದಲ್ಲಿ. ಆ ನಂತರ ಇವನ್ನ ಕ್ರಮೇಣವಾಗಿ ಶಾಖ ಕೊಡೋದನ್ನ ಈ ಹಂತದಲ್ಲೂ ನಾವು ಸುಮಾರು ಅದು ಬೇರೆ ಬೇರೆ ಅಂದ್ರೆ ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ ನಾವು, ಚುಚ್ಚುಮದ್ದುಗಳನ್ನ ಸಹ ಕೊಡಬೇಕಾಗುತ್ತೆ. ಚುಚ್ಚುಮದ್ದುಗಳನ್ನು ಬಂದು ಮೊದಲನೇ ಹಂತದಲ್ಲಿ ನಾವು ಮೊದಲನೇ ದಿವಸದಲ್ಲಿ ಕೆಲವು ಸಮಯದಲ್ಲಿ ಹ್ಯಾಚರಿನಲ್ಲೇ ಒಂದು ಮ್ಯಾರೆಕ್ಸ್ ಡಿಸೀಸ್ ಅಂತ ಹೇಳ್ತೀವಿ ಅದನ್ನ ಮಾಡಿ ಕಳಿಸಿರ್ತಾರೆ. ಅದಲ್ಲದೆ ಮೊದಲನೇ ದಿವಸ ಅಥವಾ ನಮಗೆ ಅನುಕೂಲ ಆಗಲ್ಲ ಅಥವಾ ಅನಾನುಕೂಲ ಆಗ್ತಾ ಇದೆ ನಮಗೆ ಮಾಡ್ಲಿಕ್ಕೆ ಆಗದ ತಂದ ಕನಿಷ್ಠ 10 ದಿವಸದಲ್ಲಿ ನಾವು ರಾಣಿಕೇಟ್ ಅಂತ ಒಂದು ರೋಗ, ಆ ರಾಣಿಕೇಟ್ ರೋಗಕ್ಕೆ ಕೊಕ್ಕರೆ ರೋಗಕ್ಕೆ ನಾವು ಒಂದು ಲಸಿಕೆಯನ್ನು ಕೊಡಬೇಕಾಗ್ತದೆ. ಈ ಲಸಿಕೆಗೆ ನಾನು ಒಂದು ಇಂಕ್ ಪಿಲ್ಲರ್ ಟೈಪ್ ಒಂದು ಡ್ರಾಪ್ಸ್ ಅಲ್ಲಿ ಕಣ್ಣಿಗೆ ಅಥವಾ ಮೂಗಿಗೆ 1 ಡ್ರಾಪ್ ಅನ್ನು ಹಾಕಿದ್ರೆ ಸಾಕು. ಅದನಂತರ 14ನೇ ದಿವಸದಲ್ಲಿ ಮತ್ತೆ ಗುಂಬರೋ ಅಂತ ಒಂದು ರೋಗಕ್ಕೆ, ಆ ರೋಗಕ್ಕೂ ಸಹ 1 ಡ್ರಾಪ್ಸ್ ಲಸಿಕೆಯನ್ನ ಕಣ್ಣು ಅಥವಾ ಮೂಗಿನಲ್ಲಿ ಹಾಕಿದ್ರೆ ಸಾಕಾಗ್ತದೆ. ಮತ್ತೆ 35ನೇ ದಿವಸದಲ್ಲಿ ಅಥವಾ 28ನೇ ದಿವಸದಲ್ಲಿ ಆ ಏರಿಯಾದಲ್ಲಿ ರೋಗ ರುಜಿನಗಳು ಯಾವ್ದಿದೆ ಜಾಸ್ತಿ, ಗುಂಬರೋದಿದೆಯಾ ಅಥವಾ ಕೊಕ್ಕರೆ ರೋಗಕ್ಕಿದೆಯಾ, ಈ ರೀತಿ ನಾವು ತಿಳ್ಕೊಂಡು ಅದನ್ನ ಮತ್ತೆ ರಿಪೀಟ್ ಮಾಡುವಂತದ್ದು, ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ರಿಪೀಟ್ ಮಾಡಿದ್ರೆ ಒಳ್ಳೆಯದು. ಇನ್ನು ಮುಖ್ಯವಾಗಿ ಈ ಒಂದು ಮಾಂಸದ ಕೋಳಿಗಳ ಸಾಕಾಣಿಕೆಗಾಗಿ ಲಭ್ಯವಿರುವಂತ ಸುಧಾರಿತ ತಳಿಗಳು ಯಾವ್ಯಾವ ಅಂತೀರಿ? ಇದರಲ್ಲಿ ಸುಧಾರಿತ ತಳಿಯಲ್ಲಿ ವೆಂಕಾಬ್ ಅಂತ ಇದೆ, ರಾಸ್ ಇದೆ, ಮತ್ತೆ ಹಬ್ಬರ್ಡ್ ಅಂತ ಇದೆ. ಇವು ತುಂಬಾ ಸುಧಾರಿತ ತಳಿಗಳು. ಇದು ಕಮರ್ಷಿಯಲ್ ಆಗಿ ಅಂದ್ರೆ ವಾಣಿಜ್ಯಕರಣಕ್ಕಾಗಿ ನಾವು ಯಾರು ಸಾಕ್ತೀವಿ, ರೈತರು ಜಾಸ್ತಿ ಪ್ರಮಾಣದಲ್ಲಿ ಸಾಕ್ತೀವಿ ಅನ್ನೋರಿಗೆ ಇದು ಮಾಂಸದ ಕೋಳಿಗಳು. ಇದಲ್ದೇನೆ ಸ್ಥಳೀಯವಾಗಿ ಆಗ್ಲೇ ನಾನು ಹೇಳಿದೆ ಏನು ಇರತಕ್ಕಂತ ಒಂದು ವ್ಯವಸ್ಥೆನಲ್ಲೇ ಸಾಕ್ತಕ್ಕಂತ ರೈತರಿಗೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಗಿರಿರಾಜ ಇದೆ, ಮತ್ತೆ ರಾಜಾ ಟೂ ಅನ್ನೋ ಕಲರ್ ಬ್ರಾಯ್ಲರ್ ಕೋಳಿ ಇದೆ, ಮತ್ತೆ ಬೇರೆ ಬೇರೆ ಇದರಲ್ಲಿ ಹೀಗೆ ಸುಮಾರು ಕೋಳಿಗಳಿದಾವೆ. ಸೊ ಅವ್ರನ್ನು ಸಹ ಅವ್ರು ತಂದು ಖಂಡಿತ ಸಾಕ್ಬಹುದು, ಸಣ್ಣ ಪ್ರಮಾಣದಲ್ಲಿ ಇರತಕ್ಕಂತ ಒಂದು ವ್ಯವಧಾನದಲ್ಲಿ ಅಥವಾ ವ್ಯವಸ್ಥೆಯಲ್ಲಿ ಸಾಕ್ಬಹುದು ಅವರು. ಈಗ ಪ್ರಾರಂಭದಲ್ಲಿ ನಾವು ಕೋಳಿಗಳನ್ನ ಮರಿ ಹಂತದಲ್ಲಿ ತಂದಾಗ ಅವುಗಳಿಗೆ ಯಾವ ರೀತಿಯಾದಂತಹ ಆಹಾರ ಕೊಡಬೇಕಾಗುತ್ತೆ? ಇದಕ್ಕೆ ಮೂರು ರೀತಿಯ ಆಹಾರ ಬರುತ್ತೆ. ಒಟ್ಟು ವಾಣಿಜ್ಯಕರಣವಾಗಿ ಸಾಕಬೇಕಾದಾಗ ಮೂರು ರೀತಿಯ ಆಹಾರವನ್ನ ನಾವು ಕೊಡಬೇಕಾಗುತ್ತೆ. ಒಂದು ಬ್ರಾಯ್ಲರ್ ಪ್ರೀ ಸ್ಟಾರ್ಟರ್ ಅಂತೀವಿ, ಮತ್ತೆ ಬ್ರಾಯ್ಲರ್ ಸ್ಟಾರ್ಟರ್ ಅಂತೀವಿ, ಮತ್ತೆ ಬ್ರಾಯ್ಲರ್ ಫಿನಿಷರ್ ಆಹಾರ ಅಂತೀವಿ. ಇದು ಮೊದಲನ ಏಳು ದಿವಸ ಅಥವಾ ಹತ್ತು ದಿವಸದವರೆಗೂ ನಾವು ಬ್ರಾಯ್ಲರ್ ಪ್ರೀ ಸ್ಟಾರ್ಟರ್ ಆಹಾರನ ಕೊಡಬೇಕು, ಮತ್ತೆ ಅದರ ನಂತರ 21 ದಿವಸದವರೆಗೂ ಮತ್ತೆ ಬ್ರಾಯ್ಲರ್ ಸ್ಟಾರ್ಟರ್ ಆಹಾರ ಅಂತ ಕೊಡ್ತೀವಿ, ಕೊನೆ ಹಂತದಲ್ಲಿ ಬ್ರಾಯ್ಲರ್ ಫಿನಿಷರ್ ಆಹಾರ ಅಂತ ಹೇಳ್ತೀವಿ. ಮೊದಲ ಹಂತದಲ್ಲಿ ಪ್ರೋಟೀನ್ ಜಾಸ್ತಿ ಇರ್ತದೆ, ಅವುಗಳಿಗೆ ಬೆಳವಣಿಗೆ ಹಂತ, ಅವುಗಳ ಒಂದು ಬೆಳವಣಿಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಪ್ರೋಟೀನು, ಆ ಪ್ರೋಟೀನ್ ಅಂಶ ಇರುತ್ತೆ. ಹಾಗಾಗಿ ಪ್ರೀ ಸ್ಟಾರ್ಟರ್ ಮತ್ತೆ ಸ್ಟಾರ್ಟರ್ ಅನ್ನು ಕೊಡ್ತೀವಿ. ನಂತರ ಅವು ಫಿನಿಶಿಂಗ್ ಅಂದ್ರೆ ಮುಖ್ಯವಾಗಿ ಅವು ಬೆಳವಣಿಗೆಗೆ ಅನುಕೂಲ ಆಗ್ತಕ್ಕಂತ ಎನರ್ಜಿ ಸಿಗುತ್ತೆ ಅದರಲ್ಲಿ ಫಿನಿಷರ್ ಅಲ್ಲಿ. ಸೊ ಹಾಗಾಗಿ ಫಿನಿಷರ್ ಅಂತ ಕೊನೆಯ ಹಂತದಲ್ಲಿ ಕೊಡ್ತಕ್ಕಂತ ಆಹಾರ. ಈ ರೀತಿಯಾಗಿ ಮೂರು ರೀತಿಯಾದಂತಹ ಆಹಾರ ನಾವು ಅವ್ರಿಗೆ ಕೊಡ್ಲೇಬೇಕಾಗುತ್ತೆ. ಅಂದ್ರೆ ಅದು ಮರಿ ಹಂತದಲ್ಲಾಗಬಹುದು ಅಥವಾ ಈ ಬೆಳವಣಿಗೆ ಹಂತದಲ್ಲೂ ಬೇರೆ ಬೇರೆ ಆಹಾರಗಳಿದಾವೆ. ಬೆಳವಣಿಗೆ ಹಂತದಲ್ಲೂ ಬ್ರಾಯ್ಲರ್ ಫಿನಿಷರ್ ಅಂತ ಕೊಡ್ತೀವಿ. ಅಷ್ಟು ಕೊಟ್ರೆ ಸಾಕಾಗತ್ತೆ. ಅಂದ್ರೆ ಇವುಗಳನ್ನ ರೈತರು ಸಿದ್ಧ ಮಾಡ್ಕೋಬಹುದೇ? ರೈತರು ಈಗ ಒಂದು ರೆಡಿಮೇಡ್ ಅಂದ್ರೆ ಸಿದ್ಧಪಡಿಸಿದ ಆಹಾರ ಮಾರುಕಟ್ಟೆಯಿಂದ ತಂದು ಬೇರೆ ಬೇರೆ ಕಂಪನಿಯವರು ಇರ್ತದೆ ಅವ್ರಿಗಿಂತ ತಂದು ಹಾಕಬಹುದು. ಆದ್ರೆ ಸ್ವಂತ ನಾವು ಮಾಡ್ತೀವಿ ಅಂತಂದಾಗ್ಲೂ ಸಹ ಅವ್ರು ಮಿನಿಮಮ್ ಕನಿಷ್ಠ ಆಹಾರ ತಯಾರಿಸ್ಕೊಳ್ಲಿಕ್ಕೆ ಅವರಿಗೆ ಮೂರು ರೀತಿಯಿಂದ ಅವರು ಒಂದು ಸುಸಜ್ಜಿತವಾಗಿರ್ಬೇಕಾಗುತ್ತೆ. ಒಂದು, ಅವರು ಕೋಳಿ ಸಾಕತಕ್ಕಂಥ ಸಂಖ್ಯೆ ಜಾಸ್ತಿ ಇರಬೇಕು, ಬ್ರಾಯ್ಲರ್ ಕೋಳಿ ಸಾಕ್ತಕ್ಕಂಥ ಸಂಖ್ಯೆ ಜಾಸ್ತಿ ಇರಬೇಕು. ಎರಡನೇದು, ಅವರು ಸ್ವಂತ ಆಹಾರ ತಯಾರಿಸ್ಲಿಕ್ಕೆ ಒಂದು ಸಪರೇಟ್ ಆಗಿರ್ತಕ್ಕಂಥ ಒಂದು ಉಪಕರಣಗಳಿರ್ತವೆ, ಅಂದ್ರೆ ಆಹಾರ ತಯಾರಿಕಾ ಉಪಕರಣಗಳಿರ್ತದೆ, ಆ ಉಪಕರಣಗಳಿರಬೇಕು. ಮೂರನೇದು, ಆಹಾರ ತಯಾರಿಕೆಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ಸಾಮಗ್ರಿಗಳನ್ನ ಅವರು ಶೇಖರಣೆ ಮಾಡಿ ಇಟ್ಕೊಂಡಿರ್ಬೇಕು. ಇದಲ್ದೇನೆ ಆಹಾರ ಯಾವ ಪ್ರಮಾಣದಲ್ಲಿ ನಾವು ಈ ಆಹಾರಗಳನ್ನ ಯಾವ ಹಂತದಲ್ಲಿ ಯಾವ ರೀತಿ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವ ರೀತಿ ಅನುಪಾತದಲ್ಲಿ ಕೊಡಬೇಕು ಅನ್ನೋದು ಅವ್ರಿಗೆ ವ್ಯವಧಾನ ಇಲ್ಲ ಅಂತಂದ್ರೆ ಅವರು ನ್ಯೂಟ್ರಿಷನಿಸ್ಟ್ ಅಂತ ನಾವೇನು ಹೇಳ್ತೀವಿ ಆಹಾರ ತಜ್ಞರು, ಆಹಾರ ತಜ್ಞ ಕೋಳಿ ಆಹಾರ ತಜ್ಞರಿಂದ ಅವ್ರು ಸಲಹೆ ಪಡ್ಕೊಂಡು ಖಂಡಿತ ಮಾಡಬಹುದು. ಅಂದ್ರೆ ಅದರಲ್ಲಿ ಪ್ರೋಟೀನ್ ಅಂಶ ಎಷ್ಟಿರ್ಬೇಕಾಗತ್ತೆ, ಪ್ರೋಟೀನ್ ಅಂಶ ಎಷ್ಟಿರಬೇಕು, ಎನರ್ಜಿ ಅಂಶ ಎಷ್ಟಿರಬೇಕು, ಅದರಲ್ಲಿ ವೈಟಮಿನ್ಸ್ ಎಷ್ಟಿರಬೇಕು, ಮಿನರಲ್ಸ್ ಇರಬೇಕು, ಲವಣಗಳು ಎಷ್ಟಿರಬೇಕು, ಇದೆಲ್ಲ ಅದರಲ್ಲಿ ಅಡಕವಾಗಿರೋದ್ರಿಂದ ಅವರು ಖಂಡಿತ ಅವರು ಆಹಾರ ತಜ್ಞರ ಕೋಳಿ ಆಹಾರ ತಜ್ಞರ ಸಲಹೆಯನ್ನು ಪಡ್ಕೊಂಡೇ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಸಿದ್ಧಪಡಿಸಿದ ಆಹಾರ, ಇಲ್ಲ ಅಂದ್ರೆ ಅವರು ಸಿದ್ಧಪಡಿಸಿದ ಆಹಾರವನ್ನ ತಗೊಂಡ್ಬಂದು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದು ಮುಖ್ಯವಾಗಿ ಆಹಾರದ ಬಗ್ಗೆ ಆಯ್ತು. ಇನ್ನ ನೀರನ್ನ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ? ನೀರನ್ನ ಸಾಮಾನ್ಯವಾಗಿ ಒಂದು ಥಂಬ್ ರೂಲ್ ಅಂತ ಹೇಳ್ತೀವಿ ನಾವು. ಏನಂತಂದ್ರೆ 1 ಗ್ರಾಮ್ ಆಹಾರ ತಿಂದ್ರೆ 2 ml ನೀರು ಕುಡಿತದೆ ಅಂತೀವಿ. ಸೊ ಆ ಹಂತದಲ್ಲೇ ಅವಕ್ಕೆ ನಾವು ಉದಾಹರಣೆಗೆ ಒಂದು ಕೋಳಿ ಒಂದ್ ದಿವಸಕ್ಕೆ 50 ಗ್ರಾಮ್ ತಿಂತಾ ಇದೆ ಅಂದ್ರೆ 100 ml ನೀರು ಅವಕ್ಕೆ ಮಿನಿಮಮ್ ಕನಿಷ್ಠ ಬೇಕಾಗ್ತದೆ. ಮತ್ತೆ ಇದು ವಾತಾವರಣದ ಮೇಲೆ ಮತ್ತೆ ಬೇಸಿಗೆಗಾಲದಲ್ಲಿ ಇನ್ನೂ ಜಾಸ್ತಿ ಕುಡಿತಕ್ಕಂತ ಇರುತ್ತೆ. ಅಂದ್ರೆ 1 ಗ್ರಾಮಿಗೆ 2.5-3 ml ಕುಡಿಯುವಂತ ವ್ಯವಧಾನ ಇರುತ್ತೆ. ಅದೇ ಚಳಿಗಾಲ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಕುಡಿಯತಕ್ಕಂತ ಒಂದು ವ್ಯವಸ್ಥೆ ಇರುತ್ತೆ. ಕನಿಷ್ಠ 1 ಗ್ರಾಮ್ ಆಹಾರ ಕೊಡ್ತೀವಿ ಅಂದ್ರೆ 2 ml ನೀರು ನಮಗೆ ಇರಲೇಬೇಕು, ಅದು ಕೋಳಿಗೆ ನಾವು ಹಾಕ್ಬೇಕು. ಅಷ್ಟು ಒಂದು ಥಂಬ್ ರೂಲ್ ಇದ್ದಂಗ. ಅದು ಮುಖ್ಯವಾಗಿ ಈಗ ಕೋಳಿ ಸಾಕಾಣಿಕೆಗೆ ಸತ್ತೆಯನ್ನ ಬಳಸ್ಕೋಬೇಕು ಅಂತ ತಾವು ಹೇಳಿದ್ರಿ. ಹೌದು, ಸತ್ತೆ ಅಂತಂದ್ರೆ ಏನೇನು ಪದಾರ್ಥಗಳು ಬಳಸ್ಕೋಬಹುದು? ಸತ್ತೆಗೆ ನೋಡಿ, ಈಗ ನಾನು ಆಗ್ಲೇ ಹೇಳಿದೆ ಭತ್ತದ ಹೊಟ್ಟು ಒಂದೇ, ಅಥವಾ ಬೇರೆ ಹುಲ್ಲು, ಯಾವುದೇ ರೀತಿ ಹುಲ್ಲು, ರಾಗಿ ಹುಲ್ಲು, ಭತ್ತದ ಹುಲ್ಲು, ಅಥವಾ ಬೇರೆ ಯಾವುದೇ ಒಂದು ಹುಲ್ಲು ಬಳಸದೇ ಇರತಕ್ಕಂಥದ್ದು, ಅದನ್ನ ನಾವು ಕಟ್ ಮಾಡಿಬಿಟ್ಟು ಅಂದ್ರೆ ಚಿಕ್ಕ ಚಿಕ್ಕದಾಗಿ ಅದನ್ನ ಕಟ್ ಮಾಡಿಬಿಟ್ಟು ಅದನ್ನು ಸಹ ಬಳಸ್ಕೋಬಹುದು. ಮತ್ತೆ ಮರದ ಹೊಟ್ಟು, ಮತ್ತೆ ಮರದ ಹೊಟ್ಟು ಸಿಗುತ್ತೆ. ಆಮೇಲೆ ಮರ, ಈ ಕೆಲವು ಟೈಮ್ ಈ ಟಿಂಬರ್ ಯಾರ್ಡ್ ಅಲ್ಲಿ ಕೆಳಗಡೆ ಬಿದ್ದಿರುತ್ತೆ ಮರದ ಹೊಟ್ಟು, ಅದನ್ನು ಬಳಸ್ಕೋಬಹುದು. ಕಡಲೆಕಾಯಿ ಸಿಪ್ಪೆ, ಕಡಲೆಕಾಯಿ ಸಿಪ್ಪೆ ಸಿಗುತ್ತೆ, ಅದನ್ನು ಸ್ವಲ್ಪ ಪುಡಿ ಮಾಡಬೇಕು ಹಾಕಬಹುದು. ಮತ್ತೆ ಮತ್ತೆ ಈ ಕಬ್ಬಿನ ಜಲ್ ಇದನ್ನ ಜಲ್ಲೆ ಅಂತೀವಿ, ಅದನ್ನ ಸಹ ಪುಡಿ ಮಾಡಿ ಹಾಕಬಹುದು. ಹೀಗೆ ಮತ್ತೆ ಮರಳನ್ನು ಏನು ಸಿಗ್ಲಿಲ್ಲ ಕೊನೆಗೆ ಅಂದ್ರೆ ಮರಳು ಸಹ ಹಾಕಬಹುದು. ಆದ್ರೆ ಮರಳು ಈಗ ದುರ್ಲಭವಾಗಿ, ಆದ್ರೆ ಮರಳು ಈಗಿನ ರೇಟಲ್ಲಿ ಸಿಗೋದಿಲ್ಲ, ಅಷ್ಟೊಂದು ದುರ್ಲಭ ಆಗಿರೋದ್ರಿಂದ ಈ ಎಲ್ಲಾ ಹೇಳಿರ್ತಕ್ಕಂಥ ಎಲ್ಲಾ ಪದಾರ್ಥಗಳನ್ನು ಹಾಕಬಹುದು. ಮರದ ಎಲೆಗಳನ್ನು ಏನಾದ್ರೂ ಮರದ ಎಲೆಗಳನ್ನು ಸಹ ನಾವು ಅದನ್ನ ಕಟ್ ಮಾಡಿಬಿಟ್ಟು ಚುಕ್ ಚಿಕ್ ಚಿಕ್ದಾಗಿ ಕಟ್ ಮಾಡಿಬಿಟ್ಟು ಹಾಕಬಹುದು. ತುಂಡು ಮಾಡಿಬಿಟ್ಟು ಕಾಗದವನ್ನು ಹಾಕೋಬೇಕಾಗುತ್ತೆ, ತುಂಡು ಮಾಡಿಬಿಟ್ಟು ಹಾಕಬಹುದು. ಆದ್ರೆ ಮೊದಲನೇ ವಾರದಲ್ಲಿ ಹಳೆಯ ಪತ್ರಿಕೆಯನ್ನು ಹಾಕಬೇಕು ಅಂತಂದ್ವಿ. ಯಾಕೆ ಅಂತಂದ್ರೆ ಈ ಹೊಟ್ಟಿನಲ್ಲಿ ಅಥವಾ ಈ ಏನೆಲ್ಲ ಹೇಳದುಳ್ಳ ಹೊಟ್ಟಿನಲ್ಲಿ ಅದು ಚಿಕ್ಕ ಮರಿ ತಿಂದಾಗ ಅದು ಗಂಟಲಲ್ಲಿ ಸಿಕ್ಕಾಕೊಳ್ತಕ್ಕಂತ ಒಂದು ವ್ಯವಸ್ಥೆ ಇರುತ್ತೆ. ಅದು ಆಹಾರ ಯಾವುದು, ಹೊಟ್ಟೆ ಯಾವುದು, ಅಥವಾ ಬೇರೆ ಪದಾರ್ಥ ಯಾವುದು ಅನ್ನೋ ಗುರುತಿಸೋ ಮಟ್ಟವರೆಗೂ ಒಂದು ಆ ನಾಲ್ಕೈದು ದಿವಸದವರೆಗೂ ಈ ರೀತಿ ನಾವು ಆ ಹಳೆಯ ವೃತ್ತ ಪ್ರತಿಕೆಯನ್ನ ನಾವು ಹೊಟ್ಟೆ ಮೇಲೆ ಹಾಕ್ಬೇಕಾಗುತ್ತೆ. ಅದನ್ನ ಗುರುತಿಸಿ ತಿನ್ನೋ ಮತ್ತೆ ಗುರುತಿಸಿ ತಿನ್ನೋ ಮಟ್ಟಕ್ಕೆ ಅದನ್ನ ಇದು ನನ್ನ ಆಹಾರ ಅಲ್ಲ ಇದೇ ಆಹಾರ ಅನ್ನೋ ಗುರುತಿಸೋ ಮಟ್ಟಿಗೆ ಬರೋವರೆಗೂ ಹಾಕ್ಬೇಕಾಗುತ್ತೆ. ಈ ಒಂದು ವಿಚಾರದ ಬಗ್ಗೆನೂ ಮುಖ್ಯವಾಗಿ ಗಮನ ಹರಿಸಬೇಕಾಗತ್ತೆ. ಇನ್ನ ಈ ಒಂದು ಸತ್ಯ ನಿರ್ವಹಣೆ ಹೇಗೆ ಮಾಡ್ಕೋಬೇಕಾಗತ್ತೆ, ಯಾಕಂದ್ರೆ ಅವು ಅಲ್ಲಿ ಮಲವನ್ನ ವಿಸರ್ಜನೆ ಮಾಡ್ತಾ ಇರ್ತವೆ. ಈಗ ಮೊದಲ 7 ದಿವಸದವರೆಗೂ ನಾವೇನದು ಸತ್ಯ ಮೇಲೆ ಹಳೆಯ ವೃತ್ತ ಪತ್ರಿಕೆನ ಹಾಕಿರ್ತೀವಿ ಅಂತಂದ್ವ, ಆ ಪತ್ರಿಕೆ ಮೇಲೆ ನೀರ್ ಬೀಳದೆ ಹಾಗಿರೋ ಮೊದಲನೇದಾಗ ನೋಡ್ಕೋಬೇಕು. ಅಕಸ್ಮಾತ್ ನೀರ್ ಬಿದ್ರೆ ಆ ಒಂದು ಪತ್ರಿಕೆನ ತೆಗೆದು ಬಿಟ್ಟು ಬೇರೆ ಪತ್ರಿಕೆನ ಅದ್ರ ಮೇಲೆ ಹಾಕ್ಬೇಕು. ಇದಾದ ನಂತರ 7 ದಿನ ಆದ ನಂತರ ಹಂತ ಹಂತವಾಗಿ ಏನು ನಾವು ಚೌಕಾಕಾರದಲ್ಲಿ ನಾವು ಏನು ಕೋಳಿಗಳಿಗೆ ಶಾಖ ಕೊಡ್ತಕ್ಕಂತ ಜಾಗ ಇದೆಯೋ ಅದನ್ನು ಸ್ವಲ್ಪ ನಾವು ಅಗಲ ಮಾಡ್ಕೊಂತ ಬರಬೇಕು. ಅದ್ರ ಜೊತೆಗೆ ಈ ಪೇಪರ್ನ ಅಂದ್ರೆ ಇದನ್ನು ತೆಗೆದು ಬಿಡಬೇಕು. ನಾವು ತೆಗೆದಾದ ನಂತರ ಈ ನೀರು ಚೆಲ್ಲದೆ ಇರೋ ಹಾಗೆ ನೋಡ್ಕೋಬೇಕು. ಜೊತೆಗೆ ನೀರಿನಂಶ ಹಿಕ್ಕೆಯಲ್ಲೂ ಸಹ ಇರುತ್ತೆ. ಸೊ ಹಿಕ್ಕೆ ಮತ್ತೆ ಅಕಸ್ಮಾತ್ ನೀರು ಚೆಲ್ಲೋದ್ರಿಂದ ಏನಾಗುತ್ತೆ, ತೇವಾಂಶ ಆಗತಕ್ಕಂತ ಒಂದು ವ್ಯವಧಾನ ಇರುತ್ತೆ. ಯಾವ್ದ್ರಲ್ಲಿ ಈ ಹಾಕಿರ್ತಕ್ಕಂಥ ಸತ್ತೆಯಲ್ಲಿ, ಸತ್ತೆಯಲ್ಲಿ ಈ ತೇವಾಂಶವನ್ನ ಹೀರ್ಕೊಳ್ತಕ್ಕಂಥ ಶಕ್ತಿ ಇರುತ್ತೆ. ಆದ್ರೆ ಯಥೇಚ್ಛವಾಗಿ ಜಾಸ್ತಿ ತೇವಾಂಶ ಜಾಸ್ತಿ ಆಗುವ ಹಾಗೆ ನೋಡ್ಕೊಳ್ಲಿಕ್ಕೆ ನಾವು ಆಗಿಂದಾಗೆ ನಾವು ಕಾಲಾಡಿಸ್ತಿರ್ಬೇಕು, ಅದನ್ನ ತಿರುವು ಹಾಕುವ ಹಾಗೆ ವ್ಯವಧಾನ ಮಾಡಿಕೊಂಡು ಅದನ್ನು ತಿರು ಹಾಕತಕ್ಕಂಥ ವ್ಯವಸ್ಥೆನ ಮಾಡಿಕೊಂಡು ದಿನಕ್ಕೆ ಕನಿಷ್ಠ ಒಂದು ಬಾರಿ ಅಥವಾ 2 ಬಾರಿ ಅದನ್ನು ತಿರುವು ಹಾಕತಕ್ಕಂಥ ವ್ಯವಸ್ಥೆನ ಮಾಡಿಕೊಂಡ್ರೆ ಆಗ ನಮ್ಗೆ ಯಾವುದೇ ರೀತಿಯ ತೇವಾಂಶದ ಪರಿಣಾಮ ಬೀಳುವುದಿಲ್ಲ. ಇನ್ನ ಈ ಒಂದು ಮಾಂಸದ ಕೋಳಿ ಸಾಕಾಣಿಕೆ ಮಾಡುವಾಗ ಬರುವಂತಹ ಸಮಸ್ಯೆಗಳಿಗೆ ಬಂದ್ರೆ ರೋಗಗಳದ್ದು ಬಹಳ ಮುಖ್ಯವಾದ ಸಮಸ್ಯೆ. ತಾವು ಈಗಾಗಲೇ ತಿಳಿಸ್ಕೊಟ್ರಿ, ಕೊಕ್ಕರೆ ರೋಗ, ಗಂಬಾರ ಕಾಯಿಲೆಗೆ ನಾವು ಲಸಿಕೆಯನ್ನು ಹಾಕಿಸ್ಕೋಬೇಕಾಗತ್ತೆ. ಇನ್ಯಾವ ಕಾಯಿಲೆಗಳು ಬರಬಹುದು? ಇದಲ್ಲದೆ ಈಗ ತಾನೇ ನಾವು ಮಾತಾಡ್ತಾ ಇದ್ವಿ, ತೇವಾಂಶ ಜಾಸ್ತಿ ಇದ್ರೆ ಸಮಸ್ಯೆ ಆಗುತ್ತೆ ಅಂತ. ಖಂಡಿತ ತೇವಾಂಶ ಜಾಸ್ತಿ ಆದ್ರೆ ಇನ್ನೊಂದು ಸಮಸ್ಯೆ ಇದೆ, ಕಾಕ್ಸಿಡಿಯೋಸಿಸ್ ಅಂತ ಒಂದು ಶಿಲೀಂಧ್ರಗಳಿಂದ ಬರ್ತಕ್ಕಂತ ಒಂದು ರೋಗ. ಈ ಸತ್ತೆ ಮೂಲಕ ಬರ್ತಕ್ಕಂತ ಕೋಳಿಗಳು ಅದನ್ನ ಕುಕ್ಕದಾಗ ಮತ್ತೆ ತಿಂದಾಗ ಅದೇನಾಗುತ್ತೆ, ಈ ಜಠರದಲ್ಲಿ ಕೆಂಪು ಮಲವಿಸರ್ಜನೆ, ಜಠರದ ಮೂಲಕ ಕೆಂಪು ಮಲವಿಸರ್ಜನೆ ಆಗುತ್ತೆ, ಕಾಕ್ಸಿಡಿಯೋಸಿಸ್ ಅಂತೀವಿ ನಾವು. ವಿಸರ್ಜನೆ ಆಗದೆ ಇರೋ ಹಾಗೆ ಅದಕ್ಕೂ ಸಹ ನಾವು ಮುಂಜಾಗ್ರತಾ ಕ್ರಮ ಆಹಾರದಲ್ಲಿ ಕಾಕ್ಸಿಡಿಯೋಸ್ಟಾಟ್ ಅಂತ ಕೊಡ್ತೀವಿ, ನಿರೋಧಕ, ಕಾಕ್ಸಿಡಿಯೋ ನಿರೋಧಕ ಔಷಧಿನೂ ಸಹ ಕೊಡ್ತೀವಿ. ಬಂದ ನಂತರ ಅಕಸ್ಮಾತ್ ಬಂದರೂ ಸಹ ಅದನ್ನ ಅದೇ ರೀತಿ ಒಂದು ಆಂಪ್ರೋಲಿಯಂ ಅಂತ ಔಷಧಿಗಳಿದಾವೆ, ಅದೇ ರೀತಿ ಅದರ ಮೂಲಕ ನಾವು ನಿರ್ವಹಣೆಯನ್ನ ಮಾಡ್ಕೋಬಹುದು. ಅದು ಒಂದು. ಇದಲ್ದೇನೆ ಕೆಲವು ಸಮಯದಲ್ಲಿ ಅವು ಈ ಬಿಳಿ ರೀತಿಯಿಂದ ಹಿಕ್ಕೆಗಳನ್ನು ಹಾಕಿದಾಗ ಮಲವಿಸರ್ಜನೆಗಳು ಮಾಡಿದಾಗ ಅದನ್ನ ಸ್ವಲ್ಪ ನಾವು ಪರೀಕ್ಷಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಗಳನ್ನ ನಮಗೆ ಗೊತ್ತಿಲ್ಲ ಅಂತಂದ್ರೆ ನಮಗೆ ಪಶುವೈದ್ಯರಿಂದ ತಿಳ್ಕೊಂಡು ನಾವು ಆಗಿಂದಾಗೆ ಇದ್ ಮಾಡಬೇಕು. ಅದಲ್ದೇನೆ ಕೋಳಿ ಮರಿಗಳನ್ನು ತಂದ ಮೊದಲ 3 ದಿವಸ ಮತ್ತು ಅಥವಾ 5 ದಿವಸ ನಾವು ಅದಕ್ಕೆ ರೋಗ ನಿರೋಧಕ ಔಷಧಿಗಳನ್ನ ಕೊಡಬೇಕು. ಮತ್ತೆ ಕನಿಷ್ಠ 21ನೇ ದಿವಸದಲ್ಲಿ ಮತ್ತೆ ಆಗನು 3-5 ದಿವಸ ರೋಗ ನಿರೋಧಕ ಔಷಧಿಗಳನ್ನು ಕೊಟ್ಟಾಗ ಈ ರೀತಿ ರೋಗ ಬರತಕ್ಕಂತ ಒಂದು ಲಕ್ಷಣಗಳಾಗ್ಲಿ ಅಥವಾ ರೋಗ ಬರತಕ್ಕಂತ ಸಾಧ್ಯತೆಗಳು ತುಂಬಾನೇ ಕ್ಷೀಣಿಸಿ ಹೋಗುತ್ತೆ. ಇನ್ನು ಪರೋಪಜೀವಿಗಳು ಏನಾದರೂ ಬರ್ತವೆ? ಇದಕ್ಕೆ ಪರೋಪಜೀವಿಗಳು ಅಷ್ಟೊಂದು ಸಮಸ್ಯೆ ಇರಲ್ಲ, ಕಡಿಮೆ ಕಾಲಾವಧಿ ಇರುತ್ತೆ, ತುಂಬಾ ಕಡಿಮೆ ಕಾಲಾವಧಿ ಇರೋದ್ರಿಂದ ಸಮಸ್ಯೆಗಳು ತುಂಬಾ ಕಡಿಮೆ. ಅದನ್ನ ಬರದೇ ಇರೋ ಹಾಗೆ ನೋಡ್ಕೊಳ್ಲಿಕ್ಕೆ ಮತ್ತೆ ನಾವು ಏನು ಒಂದು ವೀಕ್ ಅಥವಾ 10 ದಿವಸ ಅಂತ ಗ್ಯಾಪ್ ಹೇಳ್ತೀವಿ, ಅದು ಆ ಗ್ಯಾಪ್ ಅಲ್ಲಿ ಎಲ್ಲಾ ರೀತಿಯ ರೋಗ ನಿರೋಧಕ ಸಿಂಪಡಣೆಯನ್ನು ಮಾಡಿ ಮತ್ತೆ ನಾವು ಹೊಸ ಬ್ಯಾಚ್ ಅನ್ನೇ ಮತ್ತೆ ಹೊಸ ಬ್ರಾಯ್ಲರ್ ಕೋಳಿ ಮರಿಗಳನ್ನ ತಂದು ಸಾಕಬೇಕಾಗುತ್ತೆ ಮುಂದಿನ ಹಂತದಲ್ಲಿ. ಅಂದ್ರೆ ವಾತಾವರಣ ವೈಪರೀತ್ಯ ಉಂಟಾದಾಗ ಸ್ವಲ್ಪ ನಾವು ಎಚ್ಚರಿಕೆ ವಹಿಸಬೇಕಾಗುತ್ತೆ. ಹೌದು, ವಾತಾವರಣದಲ್ಲಿ ಚಳಿ ಜಾಸ್ತಿ ಆದಾಗ ಶಾಖ ಕೊಡಬೇಕು. ಚಳಿ ಸಾಮಾನ್ಯವಾಗಿ ಮೊದಲ 10 ದಿವಸದ್ದೇ ಇದಕ್ಕೆ ತುಂಬಾ ಸಮಸ್ಯೆ, ಯಾಕೆ ಶಾಖದ ಸಮಸ್ಯೆ ಆಗ್ಬೋದು ಅಥವಾ ಚಳಿಯ ಸಮಸ್ಯೆ ಆಗ್ಬೋದು ಗಾಳಿಯ ಸಮಸ್ಯೆ ಆಗ್ಬೋದು. ಇದು ಮೊದಲ 10 ದಿವಸದವರೆಗೂ ಮಾತ್ರ ನಾವು ತುಂಬಾ ಎಚ್ಚರಿಕೆ ವಹಿಸ್ಕೊಂಡು ನೋಡಬೇಕಾಗ್ತದೆ. ಶಾಖ ಜಾಸ್ತಿ ಆಗದೆ ಇರೋ ಹಾಗೆ ಮತ್ತೆ ಶಾಖ ಕಡಿಮೆ ಆಗದೆ ಇರೋ ಹಾಗೆ ಅವುಗಳ ನಡವಳಿಕೆಗಳ ಮೇಲೆ, ಆಗ್ಲೇ ಹೇಳಿದಾಗೆ ಕೋಳಿ ಒಂದು ಶಾಖ ಯಾವ್ದಿರುತ್ತೆ ಸೆಂಟರ್ ಪಾಯಿಂಟ್ ಶಾಖದ ಪಾಯಿಂಟ್ ಹತ್ರ ಬರ್ತಾ ಇದ್ರೆ ಅವಕ್ಕೆ ಶಾಖ ಕಡಿಮೆ ಆಗಿದೆ ಅಂತ. ತುಂಬಾ ಅದರಿಂದ ತುಂಬಾ ದೂರ ಹೋಗಿ ಅಡೆತಡೆ ಇರತಕ್ಕಂತ ಜಾಗದಲ್ಲಿ ಹೋಗಿದ್ರೆ ಅವಕ್ಕೆ ಶಾಖ ಜಾಸ್ತಿ ಆಗಿದೆ ಅಂತ. ಆದ್ರೆ ಮರಿಗಳು ಈಕ್ವಲ್ ಆಗಿ ಅಂದ್ರೆ ಸಮಾನಾಂತರವಾಗಿ ಎಲ್ಲಾ ಕಡೆ ಓಡಾಡ್ಕೊಂತ ಸಮಾನವಾಗಿ ಇದ್ರೆ ಎಲ್ಲಾ ರೀತಿಯಿಂದನೂ ಶಾಖವಾಗಬಹುದು ಅಥವಾ ಬೇರೆ ಯಾವುದೇ ಚಳಿ ಆಗ್ಬಹುದು ಯಾವುದೂ ಇಲ್ಲ, ಅವ್ಕೆ ಬೇಕಾಗಿರ್ತಕ್ಕಂತ ಒಂದು ವಾತಾವರಣ ಅದಕ್ಕೆ ಕಲ್ಪಿಸಲಾಗಿದೆ ಅಂತ. ಅಂದ್ರೆ ವಿದ್ಯುಚ್ಛಕ್ತಿ ಬಹಳ ಅವಶ್ಯಕ ಅಂತ. ವಿದ್ಯುಚ್ಛಕ್ತಿ ಮೊದಲ ಒಂದು ವಾರದವರೆಗೆ ವಿದ್ಯುಚ್ಛಕ್ತಿ ತುಂಬಾನೇ ಇಂಪಾರ್ಟೆಂಟ್. ಆದ್ರೆ ಕೆಲವು ಟೈಮ್ ವಿದ್ಯುಚ್ಛಕ್ತಿ ಇಲ್ಲದೆ ಇರತಕ್ಕಂತ ಒಂದು ಸಮಸ್ಯೆನೂ ಇರುತ್ತೆ. ಹೌದೌದು. ಆ ವಿದ್ಯುಚ್ಛಕ್ತಿ ಇಲ್ಲದೆ ಇದ್ದಾಗ ವಿದ್ಯುಚ್ಛಕ್ತಿ ಒಂದು ಮತ್ತೆ ಶಾಖ ಇನ್ನೊಂದು, ಎರಡು. ವಿದ್ಯುಚ್ಛಕ್ತಿ ಅವುಗಳಿಗೆ ಬೆಳಕು ಅಂದ್ರೆ ಅವು ಮೊದಲನೇ ದಿವಸ ಅಥವಾ ಎರಡನೇ ದಿವಸವರೆಗೂ ಖಂಡಿತವಾಗಿ ಅವಕ್ಕೆ ಕತ್ತಲು ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಅವಕ್ಕೆ ಬೆಳಕು, ಯಾವ್ದು ವಿದ್ಯುಚ್ಛಕ್ತಿ ಇಲ್ಲ ಅಂತಂದ್ರೆ ಕನಿಷ್ಠ ಬೇರೆ ಒಂದು ಸಾಧನಗಳು ಆಗ್ಬಹುದು, ಅಂದ್ರೆ ಈ ಲ್ಯಾಂಟರ್ನ್ ಅಂತೀವಿ ನಾವು ಅಥವಾ ಬೇರೆ ಸಿಮೆಂಟ್ ದೀಪ ಅಂತೀವಿ ಅಥವಾ ಬೇರೆ ಯಾವುದೇ ಆಗ್ಬಹುದು, ದೀಪದ್ದು ಇರಲೇಬೇಕಾಗ್ತದೆ. ಅದ್ರ ಜೊತೆಗೆ ವಿದ್ಯುಚ್ಛಕ್ತಿ ಇದ್ರೆ ಮಾತ್ರ ಶಾಖ ಕೊಡೋದು ಅಂತ ನಾವು ಅನ್ಕೊಂಡೇನೆ. ಬೇರೆ ಗ್ಯಾಸ್ ಬ್ರೂಡರ್ ಅಂತ ಬರುತ್ತೆ, ಗ್ಯಾಸ್ ಬ್ರೂಡರ್ ಮೂಲಕ ಅದನ್ನ ಸಹ ನಾವು ಶಾಖ ಕೊಡಬಹುದು. ಇಜ್ಜಲು ಮೂಲಕ ಈ ತಗಡು ಇರುತ್ತಲ್ಲ, ತಗಡನ್ನ ಹೋಲ್ ಮಾಡಿಬಿಟ್ಟು ಅಂದ್ರೆ ರಂಧ್ರ ಮಾಡಿಬಿಟ್ಟು ಅದರಲ್ಲಿ ಬೆಂಕಿ ಹಾಕಿದಾಗ ಅದರಲ್ಲಿ ಹಂತ ಹಂತವಾಗಿ ನಿಧಾನವಾಗಿ ಶಾಖನ ಬಿಡುಗಡೆ ಹಾಕೊಂತ ಹೋಗುತ್ತೆ, ಮತ್ತೆ ಇಡೀ ಮನೆಗೆ ಆ ಶಾಖ ಪಸರಿಸುತ್ತೆ. ಆ ರೀತಿ ಮಾಡೋದ್ರಿಂದ ಶಾಖದ ಒಂದು ನ್ಯೂನತೆ ಇರುತ್ತೆ, ವಿದ್ಯುಚ್ಛಕ್ತಿ ನ್ಯೂನತೆ ಇರುತ್ತೆ, ಅದನ್ನ ನಾವು ನಿವಾರಿಸ್ಕೋಬಹುದು. ಮುಖ್ಯವಾಗಿ ನಾವು ಯಾವ ಒಂದು ಈ ಮರಿಗಳ ಅಥವಾ ಕೋಳಿಗಳ ತೂಕದ ಹಂತದಲ್ಲಿ ಮಾರಾಟ ಮಾಡಿದ್ರೆ ಲಾಭದಾಯಕ ಅಂತೀರಾ? 42 ದಿವಸ ಅಂತೀವಿ ನಾವು, 42 ದಿವಸಕ್ಕೆ ಅವು ಮಾರಾಟ ಮಾಡಿಬಿಡ್ಬೇಕು. 42 ದಿವಸದ ನಂತರ ಅವನ್ನ ನಾವು ಹಾಗೆ ಇಟ್ಕೊಂಡ್ರೆ ಅದರಿಂದ ನಮಗೆ ಜಾಸ್ತಿ ಖರ್ಚು, ಆದ್ರೆ ಲಾಭ ಇರೋದಿಲ್ಲ. ಈಗ ಸಗಟಾಗಿ ಮಾರ್ಬೇಕಾದ್ರೆ ನಾವು 42 ದಿವಸ ಅಂತ ಹೇಳ್ತೀವಿ. ಆದ್ರೆ ಅವ್ರದ್ದೇ ಆಗಿರ್ತಕ್ಕಂತ ಏನಾದ್ರೂ ಒಂದು ಮಾರಾಟದ ವ್ಯವಸ್ಥೆ, ಅಂದ್ರೆ ಅವ್ರದ್ದೇ ಯಾವ್ದೋ ಒಂದು ಅಂಗಡಿ ಇಟ್ಕೊಂಡಿದಾರ ಅಥವಾ ಹೋಟ್ಲ್ ಇಟ್ಕೊಂಡಿದಾರ ಅಥವಾ ಬೇರೆ ಏನಾದ್ರೂ ಉಪ ಪದಾರ್ಥ ಮಾಡ್ಕೊಳ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂದ್ರೆ 35ನೇ ದಿವಸದಿಂದಾನೇ ಒಳ್ಳೆ ತೂಕ ಬರ್ಲಿಕ್ಕೆ, 1.5 ಕೆಜಿ ತೂಕ ಬರ್ಲಿಕ್ಕೆ ಕೆಲವು ಕೋಳಿಗಳು ಬರ್ತವೆ, ಅಲ್ಲಿಂದ ಅವರು ಮಾರಾಟ ಮಾಡ್ಲಿಕ್ಕೆ ಸಹ ವ್ಯವಸ್ಥೆ ಮಾಡ್ಕೋಬಹುದು. ಈಗ ಇನ್ನೊಂದು ಏನಾದ್ರೆ ಈ ಸಣ್ಣ ಕುಟುಂಬಗಳೇ ಇದಾವೆ ಜಾಸ್ತಿ, ಒಂದು ಕುಟುಂಬ 4 ಜನ ಇರ್ತಾರೆ, ಅವ್ರಿಗೆ ಈಗ 2-2 ಕೆಜಿ ಬಂದ್ಬಿಟ್ರೆ ಬಹಳ ಜಾಸ್ತಿ ಆದಂಗಾಗುತ್ತೆ, ಅದಕ್ಕಿಂತ ಕಡಿಮೆ ತೂಕದಲ್ಲೂ ಮಾರಾಟ ಮಾಡಬಹುದು. ನಾನು ಅದು ಹೇಳಿದ 35 ದಿವಸ ಅಂದಲ್ಲ, 35 ದಿವಸದಿಂದಾನೇ 1.5 ಕೆಜಿ ವರೆಗೂ ಬರುತ್ತೆ, ಅಲ್ಲಿಂದಾನೇ ಮಾರಾಟ ಮಾಡ್ತಾರೆ ಕೆಲವರು, ಮತ್ತೆ ಅಲ್ಲಿಂದ ಮಾರಾಟ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಬಹುದು. ಅದರಲ್ಲೇ ಬೆಳೆದಿರ್ತಕ್ಕಂಥ ಕೋಳಿಗಳನ್ನ ತೆಗೆದ್ಬಿಟ್ಟು ನಂತರ 42 ದಿವಸದಲ್ಲಿ ಮತ್ತೆ ಮಾರ್ತಾರೆ. ಆದ್ರೆ ಎಷ್ಟು ಮಟ್ಟಿಗೆ ಲಾಭದಾಯಕ ಅಂತಾರೆ ಇದು ಮಾಂಸದ ಕೋಳಿ ಸಾಕಾಣಿಕೆ? ಮಾಂಸದ ಕೋಳಿ ಲಾಭ ಅನ್ನೋದು ಒಂದೇ ಹಂತದ ಮೇಲೆ ಅಥವಾ ಒಂದೇ ವಿಧಾನದಲ್ಲಿ ನಾವು ಅದನ್ನ ಖಂಡಿತ ಲಾಭ ಅನ್ನೋದು ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಲಾಭ ಖಂಡಿತ ಇದೆ. ಯಾವ ರೀತಿ ಅಂತಂದ್ರೆ, ಈಗ ಇದು ಸುಮಾರು, ಈಗ ನಾನು ಹೇಳಿದೆ ಕೋಳಿಯನ್ನ ಸಾಕಬೇಕಾದ್ರೆ ನಾವು ಯಾವ ರೀತಿ ಸಾಕಿದೀವಿ, ನಾವು ಯಾವ ರೀತಿ ರೋಗ ಬರದೇ ಇರೋ ಹಾಗೆ ನಾವು ಕನಿಷ್ಠ ಪ್ರಮಾಣದಲ್ಲಿ ಮರಣಿಕೆ ಅಂದ್ರೆ 2-3% ಒಳಗೆ ಇದ್ದಾಗ, ಮರಣದ ಪ್ರಮಾಣ 2-3% ಒಳಗೆ, 2-3% ಒಳಗೆ ಇದ್ದಾಗ ಒಂದು. ಎರಡನೇದು ನಾವು ಕೊಟ್ಟಿರ್ತಕ್ಕಂಥ ಆಹಾರ ಸಮತೋಲನವಾಗಿದ್ದು ಅದು ಪರಿವರ್ತಿತವಾಗಿ ನಮಗೆ 1.7 ಕೆಜಿ ಆಹಾರ 1 ಕೆಜಿ ಮಾಂಸ ಉತ್ಪಾದನೆಗೆ ತಿಂದಾಗ ಎರಡನೇದು. ಮತ್ತು ಮೂರನೇದು ಕನಿಷ್ಠ ಒಂದು ಕೋಳಿ 1 ಕೆಜಿ ಸಾಕಬೇಕು ಅಂದ್ರೆ 55 ರೂಪಾಯಿ. ಇದು ಎಲ್ಲಾ ರೀತಿಯಿಂದಾನು ಇದು ಆವರೇಜ್ ಹೇಳ್ತಾ ಇದ್ದೀನಿ ಸರಾಸರಿ. ಅದು ಹೆಚ್ಚು ಕಡಿಮೆ ಆಗ್ಬಹುದು ಕೆಲವರಿಗೆ, ಎಲ್ಲ ನಾವು ಸಾಕೋ ವಿಧಾನ ಆಗ್ಬಹುದು, ಅವ್ರಿಗೆ ಸಿಗ್ತಕ್ಕಂತ ಆಹಾರದ ಪದಾರ್ಥದ ರೇಟ್ ಆಗ್ಬಹುದು ಅಥವಾ ಬೇರೆ ಯಾವುದೇ ಆಗಿರ್ಬೋದು, ಮರಿ ಸಿಗತಕ್ಕಂಥ ರೇಟ್ ಆಗ್ಬಹುದು, ಇದ್ರ ಮೇಲೆ ಅವಲಂಬಿತವಾಗಿರುತ್ತೆ. 55 ರೂಪಾಯಿಗಿಂತ ಜಾಸ್ತಿ ಎಷ್ಟಕ್ಕೆ ಮಾರ್ತೀವೋ, 55 ರೂಪಾಯಿಗಿಂತ ಜಾಸ್ತಿ ಎಷ್ಟಕ್ಕೆ ಮಾರ್ತೀವೋ ಅದು ಲಾಭ. 55 ರೂಪಾಯಿಂತ ಕಡಿಮೆ ಮಾರೋದೆಲ್ಲ ಲಾಸ್ ಅಂತ ಹೇಳ್ತೀವಿ. ಮತ್ತೆ ನಾವು ಯಾವುದೇ ಒಂದು ಕೋಳಿನ ನಾವು ಒಂದು ಬ್ಯಾಚ್ ಅನ್ನ ಸಾಕಿದಾಗ ಇನ್ನೊಂದು ಬ್ಯಾಚ್ ನೆಕ್ಸ್ಟ್ ಬ್ಯಾಚ್ ತಗೋಬೇಕಾದ್ರೆ ನಮ್ಮ ಹತ್ರ 1-2 ಬ್ಯಾಚಿನ ದುಡ್ಡು ಯಾವತ್ತು ನಮ್ಮ ಹತ್ರ ಇರಬೇಕು. ಅಂದ್ರೆ ನಾವು ಮಾರಾಟ ಮಾಡಿದೀವಿ ಅದರಿಂದಾನೇ ದುಡ್ಡು ಬರಲಿ ಆಮೇಲೆ ಹಾಕ್ತೀವಿ ಅಂತ ಕಾಯಬಾರದು. ಅಂದ್ರೆ ಸರ್ಪ್ಲಸ್ ಮನಿ ಅಂದ್ರೆ ನಾವು ಅಧಿಕ ಬಂಡವಾಳ ಅಂತೀವಲ್ಲ, ಅಧಿಕ ಬಂಡವಾಳ ನಮ್ಮ ಹತ್ರ ಯಾವತ್ತು ಇರಬೇಕು. ಮತ್ತೆ ಮಾರ್ಕೆಟ್ ಇವ ಮೇಲೆ ನಾವು ಅವಲಂಬಿತವಾಗಿದ್ದು ಖಂಡಿತ ಲಾಭ ಆಗಿದೆ. ಆದ್ರೆ ಇವೆಲ್ಲ ಅಂಶಗಳನ್ನು ನಾವು ಪರಿಣಮಿಸಿಕೊಂಡಾಗ ಕೋಳಿ ಉದ್ಯಮ ಲಾಭದಾಯಕವಾಗಿ ಬೆಳಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಇತ್ತೀಚೆಗೆ ಒಪ್ಪಂದ ಕೋಳಿ ಸಾಕಾಣಿಕೆ ಅಂತ ನಾವು ಕೇಳ್ತಾ ಇದ್ವಿ, ಇಂಟಿಗ್ರೇಷನ್ ಪದ್ಧತಿ ಅಂತ. ಇದು ಇಂಟಿಗ್ರೇಷನ್ ಪದ್ಧತಿ ಬಂದು ಸುಮಾರು ಒಂದು 10-15 ವರ್ಷ ಆಗ್ತಾ ಬಂತು. ಇದು ಯಾಕಾಯ್ತು ಅಂತಂದ್ರೆ, ನಾನು ಈಗ ಹೇಳ್ದಾಗೆ ಎಲ್ಲಾ ರೀತಿಯಿಂದನೂ ಈ ಎಲ್ಲಾ ಕಾರಣಗಳಿಂದಾನು ಕೆಲವು ಸಾರಿ ಲಾಸ್ ಆಗಿರ್ತಕ್ಕಂಥ ವ್ಯವಧಾನಗಳಿದೆ. ಉದಾಹರಣೆಗೆ ನಾನು ಹೇಳಿದಾಗೆ ಅವರಿಗೆ ಆಹಾರದ ವೆಚ್ಚ ಜಾಸ್ತಿ ಆಗಿರ್ಬೋದು, ಮರಣಕ್ಕೆ ಪ್ರಮಾಣ ಜಾಸ್ತಿ ಆಗಿರ್ಬೋದು, ಮತ್ತೆ ಮಾರುಕಟ್ಟೆ ದರ ಕಡಿಮೆ ಆಗಿರ್ಬೋದು. ಹೀಗಾದಾಗ ಏನಾಗುತ್ತೆ, ಮತ್ತೆ ಅವ್ರ ಹತ್ರ ಬಂಡವಾಳ ಹಾಕಿ ಮತ್ತೆ ಮತ್ತೆ ಬಂಡವಾಳ ಹಾಕಿ ಮಾರುಕಟ್ಟೆ ದರ ಜಾಸ್ತಿ ಆದಾಗ ಆ ಲಾಭ ಪಡ್ಕೊಳ್ತಕ್ಕಂಥ ಒಂದು ವ್ಯವಧಾನ ಅಥವಾ ವ್ಯವಸ್ಥೆ ಇಲ್ಲದೆ ಇದ್ದಾಗ ಏನಾಗಿದೆ, 95% ಜನ ರೈತರು ತಮ್ಮ ಒಂದು ಉದ್ಯೋಗನ ಬಿಟ್ಟಾಗ ಇಲ್ಲಿ ಇಂಡಸ್ಟ್ರಿಯವರು ಅವರ ಒಂದು ಸರ್ವೈವಲ್ಗೋಸ್ಕರ ಅವ್ರು ಏನ್ ಮಾಡಿದರು ಅಂತಂದ್ರೆ, ಖಂಡಿತ ಅವರು ಯಾರು ರೈತರು ನೋಡಿ, ನಿಮ್ಗೆ ಯಾವುದೇ ರೀತಿಯಿಂದ ಇಲ್ಲಿ ಸಮಸ್ಯೆ ಇಲ್ಲ, ನಿಮ್ಮಲ್ಲಿ ಶೆಡ್ ಇದೆ, ಮತ್ತೆ ನಿಮ್ಮಲ್ಲಿ ಇಕ್ವಿಪ್ಮೆಂಟ್ ಇದೆ, ಮ್ಯಾನ್ ಪವರ್ ಇದೆ, ಸೊ ನೀವು ಬೆಳೆಸ್ಕೊಡೋದಾದ್ರೆ ನಾವು ಎಲ್ಲಾ ರೀತಿಯಿಂದ ನಾವು ವಾಪಸ್ ತಗೊಳಕ್ ರೆಡಿ. ಹೌದು, ಒಂದು ಮರಿ ಕೊಡ್ತೀವಿ ನಿಮಗೆ, ವೈಜ್ಞಾನಿಕವಾಗಿ ನೋಡ್ಕೊಳ್ಲಿಕ್ಕೆ ಒಂದು ವೈದ್ಯರ ಸೇವೆ ವ್ಯವಸ್ಥೆ ಕೊಡ್ತೀವಿ, ಮತ್ತೆ ನಾವು ಬೈ ಬ್ಯಾಕ್ ಅಂದ್ರೆ ಕೊಂಡುಕೊಳ್ಳುವಂತ ಪದ್ಧತಿ ಕೊಡ್ತೀವಿ, ಮತ್ತೆ 1 ಕೆಜಿಗೆ ಇಂತಿಷ್ಟೇ ಪ್ರಮಾಣದಲ್ಲಿ ನಾವು ನಿಮಗೆ ದರವನ್ನು ಕೊಡ್ತೀವಿ ಅಂತಂದಾಗ ಈ ಒಂದು ಪದ್ಧತಿ ಬಂದಿರತಕ್ಕಂಥದ್ದು. ಇದರಲ್ಲಿ ಖಂಡಿತವಾಗಿ ರೈತರಿಗೆ ಲಾಭ ಇದ್ದೇ ಇದೆ, ಆದ್ರೆ ಗರಿಷ್ಠ ಲಾಭ ಇಲ್ಲ, ಲಾಸ್ ಖಂಡಿತ ಇಲ್ಲವೇ ಇಲ್ಲ, ಅಂದ್ರೆ ನಷ್ಟ ಅದು ಖಂಡಿತ ಇಲ್ಲವೇ ಇಲ್ಲ. ಹಾಗಾಗಿ ಇದರಿಂದ 90% ಜನ ರೈತರು ಈ ಇಂಟಿಗ್ರೇಟೆಡ್ ಅಥವಾ ಒಪ್ಪಂದ ಕೋಳಿ ಸಾಕಾಣಿಕೆ ಪದ್ಧತಿಯಲ್ಲಿ ತುಂಬಾ ಜನ ಈ ಒಂದು ಉದ್ಯಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ರೈತ ಬಾಂಧವರೇ, ತಮಗೆ ಈ ಒಂದು ಮಾಂಸದ ಕೋಳಿ ಸಾಕಾಣಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತಂದ್ರೆ ಡಾಕ್ಟರ್ ಜಯ ನಾಯಕ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೇಗಿದೆ, 9620539740. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ, 9620539740. ತುಂಬ ಸಂತೋಷ ಡಾಕ್ಟರ್ ಜಯನಾಯಕ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಾಂಸದ ಕೋಳಿ ಸಾಕಾಣಿಕೆ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ತಮಗೂ ಮತ್ತು ರೈತರಿಗೂ ಮತ್ತು ರೈತ ಮಹಿಳೆಯರಿಗೂ. ಮಾಂಸದ ಕೋಳಿ ಸಾಕಾಣಿಕೆ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಜಯ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಹಾನಾ ಗೋಪಿನಾಥ್. ಇದು ಇಂದಿನ ಕೃಷಿರಂಗ. ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ